ಇಟ್ಸ್ ಅನದರ್ ಸೋರ್ಸ್. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ ಕಾರ್ಡ್ ಸುರಕ್ಷಿತ. ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51:08. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಹಾಗಾದರೆ ಬನ್ನಿ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಆಲಿಸೋಣ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕದಲ್ಲಿ ದಿನಾಂಕ 25/9/2024 ನಡೆದ ಹಿಂಗಾರು ಹಂಗಾಮಿನ ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನೆಡಗುಂದಿ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಆಲಿಸೋಣ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಬಿ ಮತ್ತು ಸಂಗಡಿಗರಿಂದ ಸಂಪ್ರದಾಯಗಳನ್ನು ಆರಿಸೋಣ. ಹಾಗಾದರೆ ಬನ್ನಿ ಮೊದಲಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ದಿನಾಂಕ 25/9/2024 ನಡೆದ ಹಿಂಗಾರು ಹಂಗಾಮಿನ ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನೆಡಗುಂದಿ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಆಲಿಸೋಣ. ಲಾಸ್ಟ್ ಒಂದು 10 ವರ್ಷಗಳಿಂದ ಏನು ಹೊಸ ತಳಿಗಳು ರೈತರಿಗೆ ಲಭ್ಯ ಇದಾವೆ ಅದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಿಕ್ ಬಯಸ್ತೀನಿ. ಈ ಒಂದು ಸಮಯದಲ್ಲಿ ನಾವು ಬೀಜ ಘಟಕ ಈ ಒಂದು ಭಾಗಕ್ಕೆ ಈ ಭಾಗದ ರೈತರಿಗೆ ಯಾವ ತರಹದ ಒಂದು ಬೀಜದಿಂದ ಯಾವ ತರ ಸಹಾಯ ಮಾಡ್ತಾ ಇದೆ ಇದನ್ನ ನಾವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ತಮಗೆಲ್ಲ ಗೊತ್ತಿರಬಹುದು 2009 ಈ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಗೊಳ್ತು. ಸೊ ಇವತ್ತಿನ ತನಕ ನಿಯರ್ಲಿ ನಾವು 15 ಅದೀವಿ ನಾವು. ಸೊ ಈ ಒಂದು ಮೊಮೆಂಟ್ನಾಗ ನಾವು ಹಿಂದಿನ ಒಂದು ಕುಲಪತಿಗಳಂತ ಡಾಕ್ಟರ್ ಬಿ ವಿ ಪಾಟೀಲ್ ಸರ್ ನೆನೆಸ್ಬೇಕಾಗುತ್ತೆ. ಅದ್ರ ಜೊತೆ ಕೊನೆಯ ಹಲವು ವರ್ಷಗಳಿಂದ ಈ ಬೀಜ ಘಟಕದ ಒಬ್ಬ ಮುಖ್ಯಸ್ಥನಾಗಿ ಬಸವೇಗೌಡರು ಅಂತೇನು ಅವ್ರ ಸೇವೆ ಸಲ್ಲಿಸ್ತಾರೆ ಅವ್ರನ್ನ ನೆನೆಸ್ಬೇಕಾಗುತ್ತೆ. ಈಗಿದ್ದಂತ ಹೊಸಮನಿಯವರು ಸಾಕಷ್ಟು ಶ್ರಮ ಅನ್ಪಟ್ಟು ನಾವು ಲಾಸ್ಟ್ 5 ನೋಡಿದ್ರೆ ಆವರೇಜ್ ತೆಗೆದ್ರೆ 4,000 to 5,000 ಉನ್ನತ ಬೀಜಗಳನ್ನು ವಿವಿಧ ಬೆಳೆಗಳಲ್ಲಿ ಬೀಜಗಳನ್ನ ಲಭ್ಯ ಆಗಿರ್ತದೆ ಈ ಭಾಗದ ಒಂದು ರೈತರಿಗೆ. ಈ ಒಂದು ಸಮಯದಲ್ಲಿ ನೀವು ನೋಡಬಹುದು ಈ ಭಾಗದಾಗ ಮುಂಗಾರು ಮತ್ತೆ ಹಿಂಗಾರು ಎರಡು ಸೀಸನ್ ನೀವು ತಗೊಂಡ್ರೆ ಹಿಂಗಾರಿ ಬೆಳೆಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಂದಾವ ನೀವೆಲ್ಲ ನೋಡಬಹುದು. ಅದ ಇದು ಯಾಕೆ ಹಿಂಗಾಗಿದೆ, ನೀವು ಮಳೆಯ ಒಂದು ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ ಲಾಸ್ಟ್ 10 ವರ್ಷನಾಗ ಮುಂಗಾರೇ ಮೇಜರ್ ಸೀಸನ್ ಆಗಿದೆ. ಹಿಂಗಾರು ಮಳೆ ನೀವು ನೋಡಿರ್ಬೇಕು, ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಹಿಂಗಾರಿನಾಗ ಮಳೆ ಆಗೋದ್ರಿಂದ ಹಿಂಗಾರಿ ಬೆಳೆಗಳು ಬಹಳ ಕಡಿಮೆ ಆಗಿಬಿಟ್ಟಿದಾವ. ಇಲ್ಲಿ ಮುಂಗಾರಿನಾಗಂತೂ ನಿಮ್ಗೆ ಗೊತ್ತದ ಹತ್ತಿ ತೊಗರಿ ಮೇಜರ್ ಕ್ರಾಪ್ಸ್ ಅದಾವ ಇಲ್ಲಿ. ಅದನ್ನ ಬಿಟ್ಟರೆ ನೀವು ಎಲ್ಲಿ ನೀರಾವರಿ ಅದ ಅಲ್ಲಿ ಭತ್ತನೂ ಬೆಳೀತಾ ಇದ್ದಾರೆ, ಏನ್ ಮೆಣಸಿನಕಾಯಿ ಅಂತರೂ ನೀರಾವರಿ ಎಲ್ಲಿದೆ ಅಲ್ಲಿ ಮೆಣಸಿನಕಾಯಿನೂ ಬೆಳೀತಾ ಇದ್ದಾರೆ. ಹಿಂಗಾರಿನಾಗ ನೋಡಿದ್ರೆ ಈ ಭಾಗದಾಗ ಕಡ್ಲಿ ಜೋಳ ನನ್ಗೆ ಎರಡೇ ಬೆಳೆಗಳು ಕಾಣ್ತಾವ ಇಲ್ಲಿ, ಬೇರೆ ಬೆಳೆಗಳು ಎಲ್ಲೂ ಇಲ್ಲ ಇನ್ನು ನನ್ಸ್ಮಟ್ಟಿಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ನಾವು. ರೈತ ಮಿತ್ರರೇ, ಈ ಒಂದು 10-15 ವರ್ಷದ ನೀವು ಮಳೆಯ ಪ್ರಮಾಣ ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ ನಾಳೆ ಹೇಳ್ದಂಗ ಮುಂಗಾರಿನಾಗ ಹೆಚ್ಚು ಮಳೆ ಆಗತ್ತದೆ, ಹಿಂಗಾರಿನಾಗ ಮಳೆ ಕಡಿಮೆ ಆಗ್ಯದ. ಸೊ ಈ ಒಂದು ಅಂಶನ ರೈತರು ಹೆಂಗ್ ಯೂಸ್ ಮಾಡ್ಕೋಬಹುದಪ್ಪ, ತಂತ್ರಜ್ಞಾನ ಹೆಲ್ಪ್ ಆಗ್ಯದನ್ನು ನೋಡೋಣಂತ ನಾವು. ಈಗ ಒಂದ್ 2-3 ವರ್ಷನಾಗ ನೋಡಬಹುದು ನೀವು, ಜೂನ್ ತಿಂಗಳನಾಗ ಮಳೆ ಆಗ್ತಾ ಇದೆ. ಈ ವರ್ಷನೂ ನಿಮಗ ಸಾಕಷ್ಟು ಐ ತಿಂಕ್ ಹತ್ತಿ ಬೆಳೆದಂತ ರೈತರು ಅದಿರಿ. ನೀವು ಈ ವರ್ಷ ಏನ್ ಜೂನ್ ತಿಂಗಳನಾಗ ಬೆಳೆದಿರಿ, ಈ ತರ ನೀವು ಎಂದೂ ಇಷ್ಟು ಹಿಂದಿನ ವರ್ಷನಾಗ ಎಂದೂ ಬೆಳೆದಿಲ್ಲ. ಈ ವರ್ಷ ಅಷ್ಟೇ ನಿಮಗ ಜೂನ್ ತಿಂಗಳನಾಗ ಮಳೆ ಆಗ್ಯದ. ಈ ಬಿಟಿ ಹತ್ತಿ ಬಂದ ಕೂಡಲೇ ಏನಾಗ್ಯದ ನೀವು ಒಂದು ಗಮನಿಸಬಹುದು, ಬಿಟಿ ಹತ್ತಿ ಬಂದ ಕೂಡಲೇ ನಿಮ್ಗೆ 4.5 ತಿಂಗಳನಾಗ ನಿಮ್ಗೆ ಹತ್ತಿ ಬಂದ್ಬಿಡ್ತದೆ, ಮ್ಯಾಕ್ಸಿಮಮ್ ಅಂದ್ರೆ 5 ತಿಂಗಳು. ಸೊ ಜೂನ್ ತಿಂಗಳನಾಗ ಏನ್ರ ನೀವು ಹತ್ತಿ ಬೀಜ ಇಟ್ಟಿದ್ದೆ ಅದಲ್ಲಿ ಅಕ್ಟೋಬರ್ ತಿಂಗಳ ಬೇಡ ನವೆಂಬರ್ 2nd ವಾರತನ ನಿಮಗೆ ಭೂಮಿ ಇನ್ನೊಂದು ಬೆಳೆ ತಗೊಳಿಕ್ ಅವಕಾಶ ಮಾಡಿ ಕೊಡ್ತಾ ಇದೆ. ಇದು ಮೊದ್ಲು ಚಾನ್ಸ್ ಇರಲಿಲ್ಲ, ಯಾಕಂದ್ರೆ ಈ ಬಿಟಿ ಹತ್ತಿ ಬರೋಕ್ಕಿಂತ ಮುಂಚೆ ನಾನ್ ಬಿಟಿ ಹತ್ತಿ ಇತ್ತು. ನಾನ್ ಬಿಟಿ ಹತ್ತಿ ಎಷ್ಟು ತಿಂಗಳು ಬರ್ತಿತ್ತು ನಿಮ್ಗೆ ನೆನಪಿರ್ಬೇಕು, ನಿಮ್ಗೆ 6-7 ತಿಂಗಳು ಬೆಳೆ ಇರ್ತಿತ್ತು. ಅದು ಹತ್ತಿ ಒಂದೇ ಬೆಳೆ ತಗೋತಿದ್ರಿ ನೀವು, ಮೊದ್ಲೆಲ್ಲ ಒಂದೇ ಬೆಳೆ ತಗೋತಿದ್ರಿ. ಈಗ ಬಿಟಿ ಹತ್ತಿ ಬಂದ ಕೂಡಲೇ ಏನಾಗ್ಯದ, ನೀವು ಬೈ ಚಾನ್ಸ್ ಏನ್ರಿ ಮಳಿ ಚೆನ್ನಾಗಿ ಜಲ್ದಿ ಆಯ್ತಂದ್ರೆ ಜೂನ್ ತಿಂಗಳನಾಗ ಆಯ್ತಂದ್ರೆ ನೀವು ಅಕ್ಟೋಬರ್ ನವೆಂಬರ್ ತಿಂಗಳನಾಗ ಎಲ್ಲ ಹತ್ತಿ ಬಿಡಿಸ್ಕೊಂಡು ಎಲ್ಲ ಆದ ಕೂಡಲೇ ನೀವು ಕಡ್ಲಿ ಒಂದು ಬೇರೆ ಬೆಳೆ ತಗೊಳ್ಳುವಂಗ ಆಗ್ಬೋದು. ಈಗ ಈ ವರ್ಷ ಚಾನ್ಸ್ ಅದ, ಈ ವರ್ಷ ನಿಮಗೆ ಹೆಚ್ಚಿಗೆ ಮಳೆ ಆಗಿದ್ರಿಂದ ನುಕ್ಸಾನು ಆಗ್ಯದ. ನೀವು ನೋಡ್ಬೋದು ನಿಮ್ಮ ಹತ್ತಿ ಹೊಲ್ಗಳನಾಗ ಸಾಕಷ್ಟು ಗಿಡಗಳು ಕೆಂಪಾಗಿ ನಿಂತಾವ, ಅಲ್ಲಲ್ಲಿ ನಿಮ್ ಗಿಡಗಳು ಸೊರಗುವಂತ ಫೋಟೋಗಳು ಬಂದು ಮಳೆ ಹೆಚ್ಚಾಗಿ. ನೀವು ಶೇಕಡ ಪ್ರಮಾಣ ನೋಡಿದ್ರೆ ಶೇಕಡ 70-80 ಹತ್ತಿ ನಿಮ್ಗ ಕಪ್ಪು ಭೂಮಿಗೆ ಇರ್ತದೆ, ಕೆಂಪು ಭೂಮಿಗೆ ಹತ್ತಿ ಹಾಕಿದ್ದು ಬಹಳ ಕಡಿಮೆ. ಸೊ ಇಲ್ಲಿ ಏನ್ ಮಾಡ್ಬೇಕು ರೈತರು, ನಾವು ಅಡ್ವೈಸರಿ ಕೊಡ್ಕೊಂತಿದ್ವಿ, ರೈತರು ಫೋನ್ ಮಾಡ್ಕೊಂತ ಹೇಳ್ಕೊಂತಿದ್ವಿ, ಮೆಜಾರಿಟಿ ಎಲ್ಲಾ ರೈತರು ಯಾರು ನಾವು ಹೇಳ್ದಂಗ್ ಮಾಡ್ಯಾರ ಹತ್ತಿ ಮತ್ತೆ ಹೊಳ್ಳಿ ತಿರುಗಿ ನಾರ್ಮಲ್ಸಿಗೆ ಬಂದದ. ಏನ್ ಹೇಳಿದೀವಪ್ಪ ನಾವು, ನೀವು ನೋಡ್ಬೋದು 4-5 ದಿವಸಗ 20-25 mm ಮಳಿ ಹಾಕೊಂತ ಬಂದಿತ್ತು. ನೀವು ಹತ್ತಿ ಒಂದ್ ತಿಳ್ಕೊಡ್ರಿ, ಯಾವಾಗಲೂ ಹತ್ಯಾಗ ಯಾವುದೇ ಹೊಲದಾಗ ನೀರ್ ನಿಂದಿರಬಾರ್ದು. ನಿಮ್ಮ ಆಜು ಬಾಜು ಹೊಲದಾಗ ಎಲ್ಲಿ ತೊಗರಿ ಬೆಳೆದಾಗ ನೋಡ್ಬೋದು ನೀವು, ಅಲ್ಲೆಲ್ಲ ತೊಗರಿ ಸ್ವರ್ಗ ನಿಂತಾವ್, ಬಟ್ ಹತ್ತಿಗೆ ಏನಾಗಿಲ್ಲ. ಬಟ್ ಹತ್ತಿಗೆ ನುಕ್ಸಾನ್ ಆಗ್ತಿತ್ತು, ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಳೆ ಯಾಕೆಂದ್ರೆ ಅಲ್ಲೂ ನುಕ್ಸಾನ್ ಆಗ್ತದೆ. ಬಟ್ ಫಾರ್ಚುನೇಟ್ಲಿ ಆಸ್ ಆಫ್ ನಾವು ಇವತ್ತಿಂತ ದಿವಸ ತನಕ ನೋಡಿದ್ರೆ ನಿಮ್ಗೆ ಅಂತ ಮೇಜರ್ ನುಕ್ಸಾನ್ ಆಗಿಲ್ಲ. ನಾವು ನಿಮ್ಗೆ ಹೇಳಿದ್ ನೆನಪಿರ್ಬೇಕು, ನಾವು ರೇಡಿಯೋನಾಗೂ ಹೇಳ್ಕೊಂಡ್ವಿ, ಫೋನ್ನಾಗೂ ಹೇಳ್ಕೊಂತದೀವಿ. ಈಗ ಹೆಚ್ಚಿಗೆ ಮಳೆ ಆದಾಗ ಏನಾಗುತ್ತೆ, ನೀವು ಏನ್ ನಾವು ಸಫೋಕೇಶನ್ ಅಂತೀವಿ ನಾವು, ನಮ್ಗ ಒಂದ ರೂಮ್ನಾಗ ಬಹಳ ಜನ ಇದ್ರೆ ಉಸಿರು ತಗೊಳ್ಳೋ ತ್ರಾಸ ಆಗುತ್ತಲ್ರಿ. ಹಂಗ ಹತ್ಯಾಗ ಏನಾಗಿತ್ತು ಈ ಸಲ, ಈ ಕಂಟಿನ್ಯೂಸ್ ಮಳೆ ಆಗೋದ್ರಿಂದ ನೀವು ಎಡಿ ಕುಂಟಿ ಹೊಡೆಯೋದಾಗಿದ್ದಿಲ್ಲ. ಆ ಎಡಿ ಕುಂಟಿ ಹೊಡಿಲಾರ್ದಕ್ಕೆ ಏನಾಗಿತ್ತು, ನಿಮ್ಗೆ ಕಸಾನು ಹೆಚ್ಚಿನ ಪ್ರಮಾಣದಾಗಿತ್ತು. ನಿಮ್ ಭೂಮಿನೂ ನಾವ್ ಹೆಂಗ ಸಾಸ್ ತಗೊಂತೀವಿ, ಭೂಮಿನೂ ಸಾಸ್ ತಗೋದ ತಿಳ್ಕೋಬೇಕು ನಾವು ರೈತರು. ಸೊ ಅದೇ ಒಂದು ಕಾರಣದಿಂದ ನಿಮ್ಗೆ ಏನಾಗಿತ್ತು, ಹತ್ತಿ ನಿಮ್ಗ ಸ್ವಲ್ಪ ಸ್ವರ್ಗದಂಗಿದ್ದು. ಆಮೇಲೆ ನಾನು ಈಗೊಂದು 5-6 ವರ್ಷದಿಂದ ಹೇಳ್ಕೊತ ಬಂದಿ, ನಾನು ಹತ್ತಿನಾಗ ಒಂದ್ ಸ್ವಲ್ಪ ನೀವೆಲ್ಲ ಬಹಳ 10-10 ಬೀಜ ಹಾಕಾತ್ತೀರಿ, ಎಕರೆಕ್ ಎರಡು 3 ಪ್ಯಾಕೆಟ್ ಹಾಕ್ತಾ ಇದ್ದೀರಿ. ನಾವು ರಿಗರಸ್ ಕ್ಯಾಂಪೇನ್ ಮಾಡಿವಿ ಲಾಸ್ಟ್ 5-6 ವರ್ಷದಿಂದ, ಒಂದ್ ಬೇಡ 1.5 ಪ್ಯಾಕೆಟೇ ಹಾಕ್ರಿ ಅಂತೇಳಿ. ಸಾಕಷ್ಟು ರೈತರು ಅದನ್ನ ಫಾಲೋ ಮಾಡಾಕತ್ತಾರ. ಸೊ ಈ ಒಂದು ವರ್ಷ ಏನ್ ನಮಗ್ ಡಿಫ್ರೆನ್ಸ್ ಆಗ್ಯದಲ್ಲ, ಹೆಚ್ಚಿಗೆ ಮಳೆ ಆಗಿ ಹತ್ತಿ ನಿಮಗೆ ಅಕ್ಟೋಬರ್ ಎಂಡಿಗ ನವೆಂಬರ್ ಹತ್ತಿ ಬಂದ್ಬಿಡ್ತದೆ ನಿಮ್ಗೆ. ಸೊ ಇಷ್ಟು ಲೇಟ್ ಆಗಿ ಆದಾಗ ನಮ್ ಕಡೆ ಕಡ್ಲಿ ತಳಿಗಳು ಅದಾವೇನಪ್ಪ, ಇದ್ರ ಮ್ಯಾಗೂ ಸಂಶೋಧನೆ ನಾವು ಒಂದ್ 4 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತಿನ ದಿವಸ ಒಂದು KCD 11 ಅಂತೇಳಿ ನಾವು ರೀಸೆಂಟ್ಲಿ ರಿಲೀಸ್ ಮಾಡಿದ್ ವೆರೈಟಿ ಇದು ಕಡ್ಲ್ಯಾಗ, KCD 11 ಅಂತೇಳಿ. ನೀವು JG 11 ಕೇಳಿರ್ತೀರಿ, ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇವತ್ತ KCD 11 ಅಂತ ಒಂದ್ ತಳಿ ತಂದಿದ್ವಿ ನಾವು. ಇದು ಈ ತರ ಆದಾಗ ಯಾವಾಗ ಯೂಶಲಿ ಕಡ್ಲಿ ಯಾವಾಗ ಬಿತ್ತು ಅಂತ ಹೇಳ್ತೀವಿ ನಾವು, ಯೂಶಲಿ ಅಕ್ಟೋಬರ್ 15 ಲಾಸ್ಟ್ ಅಂತ ಹೇಳ್ತೀವಿ ನಾವು. ಸೊ ಈ ತಳಿ ಅದಲ್ಲ ನಾ ಏನ್ ಹೇಳತ್ತೀನಿ, KCD 11 ಅನ್ನೋದು ಇದು ನಿಮಗೆ ನವೆಂಬರ್ 15 ತನೂ ನೀವು ವಿಸ್ತರಣೆ ಮಾಡಬಹುದು. ಸೋಯಿಂಗ್ ಮಾಡಬಹುದು ಇದನ್ನ. ಸೊ ಇದು ಈ ವರ್ಷ ಆಗಿದ್ದು ಒಂದು ಚೇಂಜ್ ಹೇಳತ್ತೀನಿ ನಿಮಗೆ. ಈ ವರ್ಷ ಏನ್ ಚೇಂಜ್ ಆಗ್ಯದ, ಹತ್ತಿ ಜಲ್ದಿ ಹಾಕಿರಿ, ಮಳಿ ಹೆಚ್ಚಿಗೆ ಆಗ್ಯದ, ಹತ್ತಿ ಆಲ್ರೆಡಿ ಬಂದ್ಬಿಟ್ಟದ, ಇನ್ನೊಂದು ತಿಂಗಳು ಒಂದು ವಾರನಾಗ ಹತ್ತಿ ಪೂರಾ ಮುಗಿತ್, ಮುಂದ್ ಬೆಳೆ ಬೆಳವಣಿಗೆ ಇರಂಗಿಲ್ಲ. ಸೊ ಇನ್ನೊಂದು ಬೆಳೆ ತಗೊಂಡ್ರೆ ನಿಮ್ಗೆ ಆದಾಯ ಹೆಚ್ಚಾಗುವಂತ ಒಂದು ಅಂಶ ಇದೆ ಇದ್ರೊಳಗ, ಇದನ್ನ ರೈತರು ಗಮನದಾಗ ಇಟ್ಕೋಬೇಕು. ಈ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆದ ಕೂಡಲೇ ಕಡ್ಲಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ಸಂಶೋಧನೆ ಮಾಡಲಾಗಿ 6-8 ಬೇರೆ ಬೇರೆ ತಳಿಗಳನ್ನು ತಂದ. ನಿಮಗೆಲ್ಲ ಗೊತ್ತೈತೋ ಇಲ್ಲ, ಇವತ್ತು ಲೇಬರ್ ಅವೈಲೇಬಿಲಿಟಿ ಯಾವ ಪ್ರಾಬ್ಲಮ್ ಅದ, ನಿಮ್ಗೆ ಆಳು ಸಿಗ್ತಾ ಇಲ್ಲ ಹಳ್ಳಿಗಳನ್ನ. ಸೊ ಇದ್ರ ಸಂಬಂಧ ನಾವು ಚಿಂತನೆ ಮಾಡಿದ್ವಿ. ನಿಮಗೆ MNK-1 ಅಂತೇಳಿ ಒಂದು ನಾವು GBM-2 ಅಂತ ಒಂದ್ ತಳಿ ತಂದಿದ್ವಿ. ಅದು ನಿಮ್ಗೆ ಏನಾಗದ, ಎತ್ತರ ಬೆಳೀತದ ಸರ್. ಸೊ ಮಷೀನ್ ಹಾರ್ವೆಸ್ಟಿಂಗ್ ಸೂಟ್ ಆಗುತ್ತದೋ ಅಂತ ತಂದಿದ್ವಿ ನಾವು. ಯೂಶ್ವಲಿ ನೀವು 5-10 ಎಕರೆ ಇದ್ ರೈತರು ಏನ್ ಹಾಕುದ್ ಬೇಕಾಗಿಲ್ಲ ಅದನ್ನ, ಎಲ್ಲಿ ನಿಮ್ಗೆ 100-150 ಎಕರೆ ಏನ್ ರೈತರು ಹಾಕ್ತಿದ್ರಂದ್ರೆ, ಹೆಚ್ಚಿನ ಏರಿಯಾನಾಗ ಹಾಕ್ತಿದ್ರಂದ್ರೆ ಲೇಬರ್ ಸಿಗಲಾರ ಕಾರಣದಕ್ಕಾಗಿ ಈ ಒಂದು ಮಷೀನ್ ಹಾರ್ವೆಸ್ಟಿಂಗ್ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತೀವಿ ನಾವು, ಅದಕ್ಕೆ ಸೂಕ್ತವಾದಂತ ಇದೊಂದು ತಳಿ ಇದು GBM-2 ಅಂತ ಹೇಳಿ. ಆಮೇಲೆ ಅದನ್ನ ಬಿಟ್ಟು ನಾವು ಈಗ ಒಂದ್ 4-5 ವರ್ಷದಿಂದ ಸೂಪರ್ ಅಣ್ಣಿಗಿರಿ 1 ಅಂತ ಒಂದು ವೆರೈಟಿ ತಂದಿದ್ವಿ. ಯಾಕೆ ತಂದಿದ್ವಿ ಅದನ್ನ ಅಂತಂದ್ರೆ, ಈ ಸೊರಗ ರೋಗ ಬಹಳ ಬರ್ತಾ ಇತ್ತು ರೈತರ ಹೊಲದಾಗ. ಆ ಸೊರಗ ರೋಗನ ಅಡ್ರೆಸ್ ಮಾಡ್ಲಿಕ್ಕೆ ಹೋಗಲಾಡಿಸಲು ಈ ಒಂದ್ ತಳಿ ತಂದಿದ್ವಿ ನಾವು. ಬಟ್ ನಮಗೆ ಆಮೇಲೆ ಗೊತ್ತಾಯ್ತು, ಅದು ಮಾರ್ಕೆಟ್ ಹೋದಾಗ ಒಂದ್ ಸ್ವಲ್ಪ ಕಾಳು ಸಣ್ಣ ಆಗ್ತಾ ಇತ್ತು, ಸಣ್ಣ ಆಗುದ್ರಿಂದ ರೈತರು ಅದನ್ನ ಒಪ್ಪಲಿಲ್ಲ. ಅದಕ್ಕೆ ನಾವು ಇನ್ನೂ ಒಂದ್ 2 ವೆರೈಟಿ ತಂದಿವಂತ ಈಗ ಮಾರ್ಕೆಟ್ ನಾಗ ಅವೈಲೇಬಲ್ ಇರ್ತದ ನಿಮಗ ಕಮಿಂಗ್ ಇಯರ್ಸ್ ನಾಗ. KCD-134 ಅಂತೇಳಿ ಇದು ಒಂದು ದೇಸಿ ತಳಿ, ಇದು ಒಂದು ಅವೈಲೇಬಲ್ ಅದ. ದೆನ್ KCD-11 ನಾಗಳ ಏನ್ ಹೇಳಿದೆ ಅದು ಒಂದ್ ತಳಿ ಅವೈಲೇಬಲ್ ಅದ. ಇಲ್ಲಿ ಕಡ್ಲಿ ಬೆಳೆಗಾರ ಅದೀರಿ ರೈತರು ಅದಿರೇನ. ಇಲ್ಲಿ ಒಂದ್ ಏನ್ ನೋಡ್ಲಾಗಿ ನಾವು ಇಳುವರಿ ಕುಂಠಿತಗೊಳ್ಳಿಕ್ಕೆ ಒಂದ್ ಮೇಜರ್ ರೀಸನ್ ಅದ ಏನಪ್ಪಾ, ನೀವು ಬೀಜದ ಪ್ರಮಾಣ ಏನ್ ಯೂಸ್ ಮಾಡ್ತಿರ್ಲ. ಈ ಒಂದ್ ಬೆಳೆಗ್ ಹೆಂಗದ ಅಂತಂದ್ರೆ, ಎಕರೆಕ್ ಮಿನಿಮಮ್ 25 ಕಿಲೋ ಹೋಗ್ಬೇಕು ಅಂತ ಹೇಳ್ತೀವಿ ನಾವು. ನೀವು ಅದಕ್ಕಿಂತ ಕಡಿಮೆ ಹಾಕಿದ್ರು ಇಳುವರಿ ಕಡಿಮೆ ಆಗುತ್ತೆ, ಅದಕ್ಕಿಂತ ಹೆಚ್ಚು ಹಾಕಿದ್ರು ಇಳುವರಿ ಕಡಿಮೆ ಆಗುತ್ತೆ ಸ್ವಲ್ಪ ಆದಷ್ಟು. ಈಗ ನಾವು ಸಪೋಸ್ ಅಣ್ಣಿಗೇರಿ 1 ಅಂತ ಹೇಳ್ತೀನಿ ನಿಮ್ಗೆ, ನಾ ಅದ್ರದ್ದು 100 ಕಾಳ ತೂಕ 18-20 ಗ್ರಾಮ್ ಅಂತೀವಿ ನಾವು. ಸೊ ಅಂತ ತಳಿ ಬೆಳೆದ್ರೆ ನೀವು 25 ಕೆಜಿ ಹಾಕ್ಬೇಕು. ಸೊ ಕಾಳು ಸ್ವಲ್ಪ ದಪ್ಪ ಮಾಡಿದ ತಳಿಗಳದಾವ ನಮ್ ಕಡೆ, 24-25 ಗ್ರಾಮ್ ಇದ್ದದ್ ಹೊಸ ತಳಿ ಏನ್ರ ಹಾಕಿದ್ರೆ ಅಂತ ಹೇಳಿ. ಈಗ BGD-103 ಅಂತ ಐತಿ, ಅಂತ ತಳಿ ಹಾಕಿದ್ರೆ ನೀವು 25 ಕೆಜಿ ಹಾಕಿದ್ರೆ ಮತ್ತೆ ಇಳುವರಿ ಕಡಿಮೆ ಆಗುತ್ತೆ. ಸೊ ಅಲ್ಲಿ ನೀವು 30 ಕೆಜಿ ತನಕ ಹಾಕಿದ್ರೆ ನಿಮಗೆ ರೆಸ್ಪಾನ್ಸ್ ಸಿಗ್ತದೆ. ಅದಕ್ಕೆ ಆದಷ್ಟು ರೈತರು ಈ ಬೀಜದ ಪ್ರಮಾಣ ಏನದಲ್ಲ ಅದನ್ನ ಸರಿಯಾಗಿ ಹಾಕಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಕಡ್ಲೆಗ್ ಬಹಳ ಸಾಕಷ್ಟು ಹೊಸ ಹೊಸ ರೋಗಗಳು ಬರ್ತಾ ಇದಾವ. ನಮ್ಮ ಒಂದು ಸಂಶೋಧನೆ ಸೊರಗ ರೋಗ ಅಂತರೂ ಮೊದ್ಲಿಂದ ಇತ್ತು, ಅದ್ರ ಮ್ಯಾಗ ವರ್ಕ್ ಮಾಡ್ತಾ ಇದ್ವಿ. ಈಗ ಹೊಸದಾಗಿ ಒಂದು ಡ್ರೈ ರೂಟ್ ರಾಟ್ ಅಂತ ಬರ್ತಾ ಇದೆ, ನೋಡಿದ್ರೆ ನಿಮ್ಗೆ ಅದು ಸೊರಗಿದ್ದಂಗೆ, ಗಿಡ ಸೊರಗದಂಗೆ ಇರ್ತದೆ. ಸೊ ಅದ್ರ ಮ್ಯಾಗ ನಾವು ವರ್ಕ್ ಮಾಡ್ತಾ ಇದ್ವಿ. ಸೊ ಬರುವ ದಿನಗಳನ್ಯಾಗ ಇನ್ನೂ ಸುಧಾರಿತ ತಳಿಗಳನ್ನ ತಮಗೊಂದು ಅವೈಲೇಬಲ್ ಮಾಡ್ಲಿಕ್ಕೆ ನಾವು ವರ್ಕ್ ಮಾಡ್ತಾ ಇದ್ವಿ. ಇದನ್ನ ಬಿಟ್ಟರೆ ಇವತ್ತ ಜೋಳನು ಸ್ವಲ್ಪ ಆದಷ್ಟು ಏರಿಯಾ ಕಡಿಮೆ ಆಗಿದೆ, ಹಿಂಗಾರಿ ಜೋಳ ಏರಿಯಾ ಕಡಿಮೆ ಆಗಿದೆ. ಬಟ್ ದೇರ್ ಆರ್ ರೀಸನ್ಸ್, ಅದಕ್ಕೊಂದು ರೀಸನ್ಸ್ ಅದಾವ. ನೀವು ನೋಡ್ಬೋದು, ನೀವ ನಮಗ್ ಬೈತೀರಿ ಏನ್ ಸರ್ ರೊಟ್ಟಿ ಎಂತ ರೊಟ್ಟಿ ತಿಂದ್ರೆ ರೊಟ್ಟಿ ತಿಂದಂಗ ಆಗುದಿಲ್ಲ ಅಂತ ಬೈತೀರಿ ನೀವು. ನಮ್ಗೆ ಗೊತ್ತದ ಇದು ಒಂದೇ ಬೆಳೆ ಅಲ್ಲ, ಎಲ್ಲಾ ಬೆಳೆಗಳನ್ನೇ ಆಗದ್. ಯಾಕಂದ್ರೆ ನಮ್ದು ಕಡೆನು ತಪ್ಪದ, ತಳಿ ವರ್ಧಕರ ಕಡೆನು ತಪ್ಪದ, ಒಂದು ನಮ್ ಕಡೆ ತಪ್ಪದ, ಇನ್ನೊಂದು ನಿಮ್ಮ ಒಂದು ಏನ್ ಭೂಮಿ ಆರೋಗ್ಯ ಅದಲ್ಲ, ನೀವು ಅದನ್ನ ಆರೋಗ್ಯನ ಕಾಪಾಡ್ಕೊಂಡ್ಬಂದಿರ ಅಲ್ಲೂ ತಪ್ಪದ. ಆಕ್ಚುಲಿ ಅಲ್ಲೂ ಸ್ವಲ್ಪ ಏರ್ ಪೇರ್ ಆಗ್ಯದ. ಈಗ ನಮ್ ತಂದಿಗೇನ್ ಹೊಲ ಸಿಕ್ಕಿತ್ತು, ನನಗೇನ್ ಹೊಲ ಸಿಕ್ಕದ, ನನ್ನ ಮಗನಿಗೆ ನಾ ಏನ್ ಹೊಲ ಹ್ಯಾಂಡ್ ಓವರ್ ಮಾಡ್ತೀನಿ, ಇದ್ರ ಬಗ್ಗೆ ಕಾಳಜಿ ಇತ್ತಂತಂದ್ರೆ ಮುಂದೆ ನಾವು ಕೃಷಿ ಬಗ್ಗೆ ಮಾತಾಡಬಹುದು, ಕೃಷಿನ ಮುಂದೆ ಒಯ್ಬಹುದು. ಏನ್ ಆಗ್ತಾ ಇದೆ ಈಗ, ನೀವು ಚಿಲಿ ಅಂತ ಬೆಳಿನಾಗೆ ತಗೊಂಡ್ರೆ ಮೆಣಸಿನ್ಕಾಯಿನಾಗ ಏನಾಗತ್ತದೆ, ನೀವು ಎಷ್ಟು ಸ್ಪ್ರೇ ಮಾಡಿದ್ರು ಎಷ್ಟು ಗೊಬ್ಬರ ಹಾಕಿದ್ರು ಆ ಮುಟ್ಟೂರು ಅನ್ನೋದು ಹೋಗೋಲ್ತು. ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ನಾವು ಎಷ್ಟು ಯೂಸ್ ಮಾಡಕತ್ತೀವಿ ಅಂತಂದ್ರೆ ನಿಮಗೆ ಬೆಳೆ ತಗೊಳಿಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾರು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬಯೋಕಂಟ್ರೋಲ್ ಲ್ಯಾಬ್ಲಿಂದ ಮೆಟಾರಿಸಿಯಂ ತಗೊಂಡು ಹೋದವರು, ಬೆವೇರಿಯಾ ತಗೊಂಡು ಹೋದವರು, ನೀವು ನೋಡ್ಬೋದು ಬ್ಲಾಕ್ ಥ್ರಿಪ್ಸ್ ಕಂಟ್ರೋಲ್ನಾಗ ಇತ್ತದ. ಸೊ ಎಲ್ಲಿ ತಪ್ಪಾಕತ್ತೀವಿ ನಾವು, ನಮ್ ಸುಸ್ಥಿರ ಕೃಷಿ ಅಂತ ಏನಿತ್ತು ಅದನ್ನ ಅಸ್ಥಿರ ಮಾಡಿ ಅಷ್ಟಿದ್ರು ನಾವು ಸುಸ್ಥಿರ ಕೃಷಿ ಮಾಡ್ತೀವಿ ಅಂತ ಹೇಳ್ಕೊಳಕ್ ಹೋದ್ರೆ ತಪ್ಪಾಗತ್ತೆ. ಹೊಳ್ಳಿ ನಾವು ಸ್ಥಿರ ಕೃಷಿ ಸುಸ್ಥಿರ ಕೃಷಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಮ್ಮ ಹೊಲಗಳ ಆರೋಗ್ಯ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ವಿ ಆರ್ ಇನ್ ಫಾರ್ ಬ್ಯಾಡ್ ಟೈಮ್ಸ್ ಅಂತೀವಿ ನಾವು. ಮುಂದೆ ಕೃಷಿ ಎಲ್ಲಿಗೆ ಹೋಗುತ್ತಂದ್ರೆ, ಈಗ ನೀವು TBP ಕಮಾಂಡ್ ಏರಿಯಾನಾಗ ನೋಡ್ಬೋದು, ನೀವು 10 ಕ್ವಿಂಟಲ್ ಗೊಬ್ಬರ ಹಾಕಿ 10 ಕ್ವಿಂಟಲ್ ಇಳುವರಿ ತಗೊಳ್ಳೋ ಲೆವೆಲ್ ಬಂದೇವ ನಾವು. ಅದ್ರ ಬದಲಿ ಸುಮ್ ಗೊಬ್ಬರನೂ ತಿಂದ್ಬಿಡು ನಂಗೆ, ಆದ್ರೆ ನೋಡ್ತೀರಿ ಕೇಸ್ ಹೆಂಗದ, ಸಿಚುವೇಶನ್ ಹೆಂಗದ ಅಂತೇಳಿ. ಈಗ ಜೋಳದಾಗ ಬಳ್ಳಾರಿ ಸಿಂಧನೂರು ಸೈಡ್ದವ್ರು ನೀವು ಆ ಕಡೆ ಹೋಗಿದ್ರು ನೋಡಬಹುದು, ಅಲ್ಲಿ ನಿಮಗೆ ಬಿಳಿ ಜೋಳ ಎಲ್ಲಿಯೂ ಕಾಣಂಗಿಲ್ಲ, ಅಲ್ಲೆಲ್ಲ ನಿಮ್ಗೆ ಹೈಬ್ರಿಡ್ ಜೋಳ ಕಾಣ್ತದೆ. ಅಲ್ಲಿ ರೈತರು ಇಳುವರಿ ಹೇಳಿದ್ ನೋಡಿದ್ರೆ ನಿಮ್ ಕಣ್ಣು ಬೆಳಗಾಕೋ. ನೀವು ಇಲ್ಲಿ ಸಿಂಧನೂರ್ಲಿಂದ ನೀವು ಸಿರುಗುಪ್ಪ ಸೈಡ್, ಸಿರುಗುಪ್ಪಲಿಂದ ಬಳ್ಳಾರಿ ಹಗರಿ ಸೈಡ್ ಹೋಗ್ರಿ, ಅಲ್ಲಿ ಹೈಬ್ರಿಡ್ ಜೋಳ ಇಳುವರಿ ಒಂದ್ ಎಕರೆಕ್ ಮೂವತ್ತು ಮೂವತ್ತೈದು ಕ್ವಿಂಟಲ್ ತೊಂತಾರ. ಅನ್ಎಕ್ಸ್ಪೆಕ್ಟೆಡ್, ಇದು ಎಂದು ನಿಮ್ಗೆ ಇಷ್ಟು ಬರಕ್ ಸಾಧ್ಯನೇ ಇರ್ಲಿಲ್ಲ ನಿಮ್ಗೆ. ನಾ ಹೇಳುದು ಹೆಕ್ಟರ್ಗೆಲ್ಲ ಎಕರೆಕ್ ಹೇಳತ್ತೀನಿ ನಾನು ಹೈಬ್ರಿಡ್ ಜೋಳ ಪೊಟೆನ್ಶಿಯಲ್ ಐತಿ. ಬಟ್ ನೀವು ಒಂದ್ ಮಾತು ಕೇಳ್ಬೋದು, ಬಿಳಿ ಜೋಳ ಎಷ್ಟು ಕೊಡ್ತಾವ ಸರ್? ಎಂಟರಿಂದ ಹತ್ತು ಕ್ವಿಂಟಲ್ ಕೊಡ್ತಾವ. ಹೈಬ್ರಿಡ್ ಜೋಳ ಮೂವತ್ತೈದು ಕೊಡ್ತಾವ ಅಂತ ಅನ್ಕೋರಿ. ಅಷ್ಟಿದ್ರು ನೀವು ಬಿಳಿ ಜೋಳ ಬೆಳಿ ಅಂತ ಅಂತೀನಿ ನಾನು. ಯಾಕೆ ಹೇಳ್ತೀನಿ ನಿಮ್ಗೆ, ಮಾರ್ಕೆಟ್ಗೆ ಹೈಬ್ರಿಡ್ ಜೋಳ ತೊಗೊಂಡೋರಿ ನಿಮ್ಗೆ ಅವ ಹನ್ನೆರಡು ನೂರು ರೂಪಾಯಿ ಹದಿನೈದು ನೂರು ರೂಪಾಯಿ ಕ್ವಿಂಟಲ್ ತೊಗೊಂಡ್ರೆ, ಹೆಚ್ಚಿಗೆ ತೊಗೊಂಡ್ರೆ ಹೇಳ್ರಿ. ಅದೇ ಬಿಳಿ ಜೋಳ ಒಯ್ಯಿರಿ ನಿಮಗೆ ಮೂರು ಸಾವಿರದ ಎರಡುನೂರು ತನ ನಿಮಗೆ ರೇಟ್ ಸಿಗ್ತದೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಹೈಬ್ರಿಡ್ ತಳಿ ನಾವು ವಿಜ್ಞಾನಿಗಳು ಹೇಳ್ಕೊಂಡ್ ಬಂದೀವಿ, ಹೈಬ್ರಿಡ್ ಹಾಕಿ ಬಂದೀವಿ. ಸಿಚುವೇಶನ್ ಹಂಗಿತ್ತು, 40 ವರ್ಷದಿಂದ ನಮ್ಮ ದೇಶ ಹೆಂಗಿತ್ತು, ನಮ್ಮ ದೇಶ ನಾವು ಡಿಪೆಂಡ್ ಆಗಿದ್ವಿ, ಮಂದಿ ಆಹಾರ ಕಡಿಮೆ ಬೆಳೀತಾ ಇತ್ತು. ಈಗ ಈ ಒಂದು ಪಾಪ್ಯುಲೇಷನ್ಗೆ 40 ವರ್ಷ ಹಿಂದಿದ್ದ ಪಾಪ್ಯುಲೇಷನ್ ಈಗ ಪಾಪ್ಯುಲೇಷನ್ ಕಂಪೇರ್ ಮಾಡಿರಿ, ಪಾಪ್ಯುಲೇಷನ್ ಹೆಂಗ್ ಸೈಜ್ ಇದೆ. ಈ ಒಂದು ಜನಸಂಖ್ಯೆಯನ್ನು ನಾವು ಫೀಡ್ ಮಾಡ್ಬೇಕಂದ್ರೆ, ಆಹಾರ ಕೊಡ್ಬೇಕಂದ್ರೆ ನಾವು ಹೈಬ್ರಿಡ್ ತಳಿಗೆ ಹೋಗಬೇಕಾಗತ್ತೆ. ಸೊ ಹಂಗಂತೇಳಿ ನಾವು ಹೈಬ್ರಿಡ್ ತಳಿನೇ ಬಿಟ್ಬಿಡು ಅನ್ನಕ್ಕೆ ಬರುದಿಲ್ಲ, ಈ ಜವಾರಿ ತಳಿಗೆ ದೇಸಿ ತಳಿನ ಬಿಡುದು ಅಂತ ಅನ್ನಕ್ಕೂ ಬರುದಿಲ್ಲ. ನಾ ರೀಸೆಂಟ್ಲಿ ಒಂದು 6 ತಿಂಗಳು ಹಿಂದೆ ಗೊತ್ತಾಯ್ತು ನನಗೆ, ಯಾದಗಿರಿ ಸೈಡ್ ಒಂದು ಎಲ್ಹೇರಿ ಅಂತಾನೆ ಒಂದು ಹಳ್ಳಿ ಅದ ಅಂತ ಕೇಳಿ. ಆ ಊರಾಗ ಎಲ್ಹೇರಿ ಜೋಳ ಅಂತ ಹೇಳಿ, ಎಲ್ಹೇರಿ ಜೋಳನೇ ಅಂತಾರ ಅದಕ್ಕೆ. ಅದು ತಂದ್ರೆ ರಾಯಚೂರ್ನಾಗ ಒಂದು ಮಾರ್ಕೆಟ್, ಸೆಪರೇಟ್ ಮಾರ್ಕೆಟ್ ಅದ ಅದಕ್ಕೆ. ಅದು ಕ್ವಿಂಟಲ್ಗೆ 5,000 ಮಾರ್ತಾರೆ ರೈತ. ಸೊ ಇಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀನಿ ನಾನು ರೈತರಿಗೆ ಅಂತಂದ್ರೆ, ನಿಮ್ ನಿಮ್ಮ ಊರಾಗ ಏನ್ರೇ ದೇಸಿ ತಳಿಗಳು, ಈ ದೇಸಿ ತಳಿಗಳು ಇನ್ನ ಸ್ವಲ್ಪ ಆಯಾ ಭಾಗನಾಗ ಆಯಾ ಬೆಳೆಗಳನ್ನಾಗ ಅದಾವ. ಈ ಜೋಳದಂತ ಬೆಳಿನಾಗ ಇನ್ನೂ ಜವಾರಿ ತಳಿಗಳು ಅದಾವ, ದೇಸಿ ತಳಿಗಳು ಅದಾವ. ನಿಮ್ ಊರಾಗ ಏನ್ರಿ, ಐ ತಿಂಕ್ ಇಲ್ಲಿ ನಮ್ ಇವ್ರು ರೈತರಿದ್ರಲ್ಲ ಚರಣ್ಗಳು, ನಾಗರಾಳದವ್ರವರು, ನಾಗರಾಳ ದುಂಡು ಅಂತ ಹೇಳಿ ಅವರೊಂದು ರೈತರ ತಳಿ ಅದು. ಅದನ್ನ ಅವ್ರಿಗೆ ನಾವು ಹಕ್ಕು ಕೊಡಿಸಿವ್, ನಾಗರಾಳ ದುಂಡು ಅಂತ ಹೇಳಿ ಜೋಳದ ತಳಿನ ಆ ಊರಿಗೊಂದು ಅವ್ರಿಗೊಂದು ಹಕ್ಕು ಕೊಟ್ಟಿವ್ ನಾವು. ಈಗ ನಾ ತಳಿ ವಿಜ್ಞಾನಿಯಾಗಿ ನಾ ಏನ್ ತಳಿ ಕಂಡಿಡಿತೀನಿ, ಹಂಗೆ ರೈತರ ತಳಿಗೂ ಅದೇ ಒಂದು ರೈಟ್ ಇರ್ತದ, ಹಕ್ ಇರ್ತದ. ಸೊ ಅದಕ್ಕೆ ನಾ ಏನ್ ಹೇಳುದು ಈ ಒಂದು ಪ್ರೋಗ್ರಾಮ್ನಾಗ ಹೇಳ ಬಯಸ್ತೀನಿ ಅಂದ್ರೆ, ಅಲ್ಲಲ್ಲಿ ನಿಮ್ ಕಡೆ ಏನ್ರಿ ದೇಸಿ ತಳಿಗಳು ಯಾವುದೇ ಬೆಳೆ ಇರಲಿ, ಇವತ್ತಿನ ದಿವಸ ದೇಸಿ ತಳಿಗಳು ಇದ್ದು ಅಂತಂದ್ರೆ ನಮಗೊಂದು ಸ್ವಲ್ಪ ಮೆಸೇಜ್ ಕೊಡ್ರಿ, ನಾವು ಬಂದು ನಿಮಗೆ ಆ ಹಕ್ಕು ನಿಮ್ಮ ಊರಿಗೆ ಆ ಹಕ್ಕು ಕೊಡಿಸ್ಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ. ಹಕ್ಕು ಅಂದ್ರೆ ಏನಪ್ಪಾ, ನನಗೇನ್ ಬೇಕಾಗಿಲ್ಲ ಸರ್ ಅಂತ ಅನ್ನೋದಲ್ಲದು. ಈಗ ಅವ್ರ ನಾಗರಾಳ ಗೌಡ್ರಿಗೆ ಯಾರು ಪರಿಚಯ ಇರಲಿಲ್ಲ, ಯಾವಾಗ ಅವ್ರ ಹೆಸರಲ್ಲೇ ಬಂತು, ಪೂರಾ ರಾಜ್ಯಕ್ಕೆ ಅವ್ರ ಹೆಸರು ಗೊತ್ತಾಯ್ತು, ದೇಶಕ್ಕೆ ಅವ್ರ ಹೆಸರು ಗೊತ್ತಾಯ್ತು. ಹಂಗೆ ನಾವು 6 ಮಂದಿ ರೈತರಿಗೆ ಹಿಂಗ ದೇಸಿ ತಳಿಗಳನ್ನ ಬೇರೆ ಬೇರೆ ಬೆಳೆಗಳನ್ನಾಗ, ಅದು ಭತ್ತದಾಗಿರ್ಬೋದು ತೊಗರಿನಾಗಿರ್ಬೋದು, ಹಿಂಗೆ ನಾವು ಟ್ರೈ ಮಾಡಾಕತ್ತೀವಿ. ತಾವ್ಯಾರಾದ್ರೂ ದೇಸಿ ತಳಿಗಳನ್ನ ಇನ್ನೂ ಇಟ್ಕೊಂಡಿದ್ರಿ ಅಂದ್ರೆ, ನ್ಯೂ ದೆಹಲಿಯಲ್ಲಿ ಒಂದು ಅಥಾರಿಟಿ ಇದೆ, ಒಂದು ಸಂಸ್ಥೆ ಇದೆ, ಅದಕ್ಕೆ ನಾವು ತಿಳಿಸಿದ್ರೆ ಅವ್ರು ಬಂದು ನಿಮ್ಮ ಹೊಲಕ್ಕೆ ವಿಸಿಟ್ ಮಾಡ್ತಾರೆ, ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅದು ತಳಿ ರಿಜಿಸ್ಟರ್ ಆಗುತ್ತೆ, ಪ್ರಮಾಣೀಕರಣ ಆಗುತ್ತದೆ. ಸೊ ಇಲ್ಲಿ ಈ ಒಂದು ಜೋಳದ ಬಗ್ಗೆ ಆಯ್ತು. ಇನ್ನು ಸೂರ್ಯಕಾಂತಿನೂ ಏರಿಯಾ ಕಡಿಮೆ ಆಗಿದೆ, ಬಟ್ ನಮ್ಮ ವಿಶ್ವವಿದ್ಯಾಲಯದಿಂದ 2 ಸುಧಾರಿತ ಹೈಬ್ರಿಡ್ ತಳಿಗಳು ಮಾರ್ಕೆಟ್ನಾಗ ಅದಾವ. ನೀವು ವಿಚಾರ ಮಾಡ್ಬೋದು, ಪ್ರೈವೇಟ್ ಸೀಡ್ ಕಂಪ್ನಿ ಅಂತರೂ ಇರ್ತದ, R&D ಬಾ ಸ್ಟ್ರಾಂಗ್ ಇರ್ತದ, ಅವ್ರದು ಸಂಶೋಧನೆ ದುಡ್ಡನ್ನು ಅಷ್ಟೇ ಹಾಕ್ತಾರವ್ರು, ಸಂಶೋಧನೆ ಹೈ ಲೆವೆಲ್ ಆಗಿರ್ತದೆ. ಬಟ್ ನಮ್ಮ ವಿಶ್ವವಿದ್ಯಾಲಯದಲ್ಲೂ ನಮ್ಮ ಸಂಕರ್ಣ ತಳಿಗಳಾದ ಈಗ RSFH 700 ಅಂತ ಒಂದು ಹೈಬ್ರಿಡ್ ಇದೆ, ಅದು ನಾವು ಲಾಸ್ಟ್ 10 ವರ್ಷದಿಂದ 5 ವರ್ಷದಿಂದ ನಾವು ಟೆಸ್ಟ್ ಮಾಡತ್ತಿವಿ. ಉಳಿದ ಹೈಬ್ರಿಡ್ನ ಬೆಸ್ಟ್ ಪ್ರೈವೇಟ್ ಹೈಬ್ರಿಡ್ ಏನ್ ಇಳುವರಿ ಕೊಡ್ತದಲ್ಲ, ಅದು ಸೇಮ್ ಹೈಬ್ರಿಡ್ ಕೊಡ್ತಾ ಇದೆ, ಇಳುವರಿ ಕೊಡ್ತಾ ಇದೆ. ಬಟ್ ನೀವು ವಿಚಾರ ಮಾಡ್ಬೋದು, ಈಗ ಹೈಬ್ರಿಡ್ ಸೀಡ್ ಕಂಪ್ನಿ ಬೀಜ ತಗೊಳಕ್ ಹೋದ್ರೆ ನಿಮಗೆ ಕೆಜಿಗೆ ಅವರು ಆಲ್ಮೋಸ್ಟ್ ನಿಮ್ಗೆ 1200 ಚಾರ್ಜ್ ಮಾಡ್ತಾರೆ, 1200 1500 ತನ. ನಮ್ ಕಡೆ ಅದು 600 ರೂಪಾಯಿಗೆ ಅವೈಲೇಬಲ್ ಅದ, ಈಗೂ ಬೀಜ ಅದು, ನೀವು ಅದನ್ನ ತಗೊಂಡು ಯೂಸ್ ಮಾಡ್ಕೋಬಹುದು. ಅದನ್ನ ಇನ್ನೊಂದು ಹೈಬ್ರಿಡ್ನು ಅದ ಸೂರ್ಯಕಾಂತಿನಾಗ 1778 ಅಂತೇಳಿ, ಅದನ್ನು ಯೂಸ್ ಮಾಡ್ಬೋದು. ಕುಸುಬಿನಾಗೂ ಈ ಕಡೆ ಏರಿಯಾ ಬಹಳ ಕಡಿಮೆ ಐತೆ, ISF 764 ಅಂತೇಳಿ. ಎಲ್ಲರಿಗೂ ಕುಸುಬಿ ಎಣ್ಣೆ ಬೇಕು, ಬಟ್ ಕುಸುಬಿ ಬೆಳೆಯವ್ರು ಯಾರು ಇಲ್ಲ. ಕುಸುಬಿ ಎದಕ್ಕೆ ಬಿಟ್ಟಿದ್ರಿ ಹೇಳ್ರಿ? ಕುಸುಬಿಗ ಮುಳ್ಳಿರ್ತಾವ ಅಂತ ಬಿಟ್ಟಿದ್ರಿ. ಈಗ ವಿಜ್ಞಾನಿಗಳು ಕುಸುಬಿ ಮುಳ್ಳಿರ್ಲಾರ್ದಂತ ತಳಿನೂ ತಂದಾರಪ್ಪ. ಯಾಕಂದ್ ನೋಡ್ರಿ, ಈಗ ಮಾರ್ಕೆಟ್ನಾಗ ಹೋಗ್ರಿ, ಅಗದಿ ಹೈಯೆಸ್ಟ್ ನಿಮ್ಗ ಯಾವ್ದ್ರೆ ಆಯಿಲ್ ಮಾರ್ಕೆಟ್ನಾಗ ಅದ ಅಂತಂದ್ರೆ ಹೈಯೆಸ್ಟ್ ರೇಟ್ ಇದ್ದದ್ದು ಹೆಲ್ತ್ ವೈಸ್, ನಿಮ್ಮ ಆರೋಗ್ಯಕರವಾದಂತ ಎಣ್ಣೆ ಯಾವ್ದ್ರ ಅದ ಅಂತಂದ್ರೆ ಅದನ್ನ ಕುಸುಬಿ ಎಣ್ಣೆ ಅಂತ ಯಾರಾದ್ರೂ ಹೇಳ್ತಾರೆ ನಿಮ್ಗೆ. ಕುಸುಬಿ ಕೇಳಿದವ ಎಣ್ಣೆ ಜಿನ್ ಅವ್ರಿಗೆ ಕೇಳಿದೆ ನಾನು ಆಕ್ಚುಲಿ, ಅಲ್ರಿ 120-150 ರೂಪಾಯಿಗೆ ಎಣ್ಣೆ ಹೆಂಗ್ ಮಾಡ್ತಾರ, ಈ ತುಪ್ಪನೇ ನಿಮಗೆ 320 ರೂಪಾಯಿ ಕೆಜಿ ಸಿಗತ್ತಾಗ 120 ರೂಪಾಯಿ ಎಣ್ಣೆ ಸಿಗೋರ ಏನ್ ತಪ್ಪಿಲ್ಲ,

ಅಥವಾ 0.1 ಮಿಲಿಲೀಟರ್ ಸ್ಪೈನೋಸಿಯಾಡ 45 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕತೆ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ರೈತ ಬಾಂಧವರೇ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಿದಿರಿ. ಈಗ ಕೇಳೋಣ, ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಬಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಆಲಿಸೋಣ. ಬಸರನ್ನ ಮಗಳ ಬಯಸುವ ದಿನಸ ಮೋಜೆಗೆ ಹಾಲಿನಳು ಮನಸ ಮೊಸರನ್ನ ಮಾವಿನಳು ಬ್ಯಾರೆ ಸರಪ್ಪಳ ಸಂಡಿಗೆ ಸಾರು ಹೊಸ ಕೊಡದ ತಿಳಿಸೆವೆ ನೀರು ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಹೊರಗಿರ ಸತೆಯ ನರವೆದ್ದು ತೋರಿದವು ಮೇಲು ಸುಳಿಗುದಲ ಮಲೆಯ ಕಪ್ಪಾಗಿ ಮಾರಿಯ ಬಣ್ಣ ಬಿಳುಪಾಗಿ ಧರಣಿಯ ಟಂಕದಪ್ಪಾಗಿ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಸೀದ ಸಣ್ಣ ಸಾಯಿಗೆ ಅಪ್ಪಳ ಸೊಂಡೆ ಗೋಪಿನ ಕಾಯಿ ಮೋರಂಬ ಸಕ್ರಿ ಮೊದಲಾಗಿ ಆ ಕಾಳ ತೋಪ ಮೇಲಾಗಿ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಶ್ರೀಮಂತಿಯೊಳ ಸುಖಸಾರ ಪ್ರೇಮುಳ್ಳ ಬಾಯ್ಕೆ ಬೀಸ್ತಾರ ಬಿಸಿದಾಲ ಗೊಂಬಾಳು ಬಾಳ ಕದ ಬದನೆ ಕಾಯೋಳು ತಾಳಿಸಿದ ಏರೆ ಗೊಂಬಾಳು ಬಾಸಿ ಉಂಡೆ ಶ್ರೀಮಂತಿಯೊಳಗು ಸಾರ ಪ್ರೇಮಳ್ಳ ಬಾಯ್ಕೆ ಬೇಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೇಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೇಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೇಸಾರ ಸೆಲೆಂದ ಮಾಳಿಗೆ ಇರುತ್ತಲೇ ಮಗೆ ಮಾವಿನ ರಸವಳಿಗೆ ಕೋಸಂಬ್ರಿ ಅನ್ನ ಮೊದಲಾಗಿ ಬಾಕಾರಿ ಚಟ್ನಿ ಮೇಳವಾಗಿ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೇಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಪ್ರೀತಿಯನ್ನ ತವರವರು ಪತಿ ಬಾಯ್ಕೆ ಬೋತಿ ತಂದೆಯರು ಸತಿ ಮುಖಿಯರ ಸವಿ ನೋಡುತ್ತಲೆ ಪ್ರತಿ ಮನೆಗೆ ಒಯ್ದು ಬೇರುತ್ತಲೆ ಸುತ್ತಲೆಲ್ಲ ಜನರ ನೆನಸುತ್ತಲೆ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೇಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಭದ್ರಯನ್ನ ತವರವರು ಲೇಸಾದ ಸೀರೆ ನೆಯಸಿದರು ಕುಸಲಾದ ಕುಬ್ಬಸ ಮಲಸಿದರು ಎಸರೋಟ ಬುತ್ತಿ ತಂದೆಯರು ಏ ಸಂದ ಜನರ ನುಣಸಿದರು ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ಶ್ರೀಮಂತಿಯೊಳಸುಕು ಸಾರ ಪ್ರೇಮಳ್ಳ ಬಾಯ್ಕೆ ಬೀಸಾರ ದೇಡ ತಿಂಗಳ ಗರ್ಭಣಿ ನಾನು ದೇಡ ತಿಂಗಳ ಗರ್ಭಣಿ ನಾನು ನಿಲ್ಲುವಂಗ ಕಾಣಿಸುತ್ತೈತ್ರಿ ನಿಲ್ಲುವಂಗ ಕಾಣಿಸುತ್ತೈತ್ರಿ ಮಾಡಿ ಕೊಡರಿ ಮೊಸರ ಬುತ್ತಿ ಮಜಗಿ ಅಂಬರ ಅತ್ತೆ ಮಜಗಿ ಅಂಬರ ಅತ್ತೆ ಮಜಗಿ ಅಂಬರ ಅತ್ತೆ ಮಜಗಿ ಅಂಬರ ದೀಡ ತಿಂಗಳ ಗರ್ಭಣಿ ನಾನು ದೀಡ ತಿಂಗಳ ಗರ್ಭಣಿ ನಾನು ನಿಲ್ಲುವಂಗ ಕಾಣಿಸುತ್ತೈತ್ರಿ ನಿಲ್ಲುವಂಗ ಕಾಣಿಸುತ್ತೈತ್ರಿ ಮಾಡಿ ಕೊಡರಿ ಮೊಸರ ಬುತ್ತಿ ಮಜಗಿ ಅಂಬರ ಅತ್ತೆ ಮಜಗಿ ಅಂಬರ ಅತ್ತೆ ಮಜಗಿ ಅಂಬರ ಅತ್ತೆ ಮಜಗಿ ಅಂಬರ ನೋಚು ರೊಟ್ಟಿ ಅಂಗ ತಿನ್ನಲಿ ನೋಚು ರೊಟ್ಟಿ ಅಂಗ ತಿನ್ನಲಿ ಕಡಲಿ ದ್ರವ ಕೂಸಿನ ವಾಟಿ ಕಡಲಿ ದ್ರವ ಕೂಸಿನ ವಾಟಿ ಬಾಳ ಕೆಟ್ಟ ಬ್ಯಾಳಿಯ ಮಡಿ ಆಲ್ತಾರವು ನಮಗ ಆತೆ ಆಲ್ತಾರವು ನಮಗ ಆತೆ ಆಲ್ತಾರವು ನಮಗ ಆತೆ ಆಲ್ತಾರವು ನಮಗ ನೋಚು ರೊಟ್ಟಿ ಅಂಗ ತಿನ್ನಲಿ ನೋಚು ರೊಟ್ಟಿ ಅಂಗ ತಿನ್ನಲಿ ಕಡಲಿ ದ್ರವ ಕೂಸಿನ ವಾಟಿ ಕಡಲಿ ದ್ರವ ಕೂಸಿನ ವಾಟಿ ಬಾಳ ಕೆಟ್ಟ ಬ್ಯಾಳಿಯ ಮಡಿ ಆಲ್ತಾರವು ನಮಗ ಆತಿ ಆಲ್ತಾರವು ನಮಗ ಆತಿ ಆಲ್ತಾರವು ನಮಗ ಆತಿ ಆಲ್ತಾರವು ನಮಗ ಅಸಳ ಬಾಜ ಶಂಕರ ಪೋಳಿ ಅಸಳ ಬಾಜ ಶಂಕರ ಪೋಳಿ ವಡ ದೋಸು ಕಡಲಿಯ ಉಸಳಿ ವಡ ದೋಸು ಕಡಲಿಯ ಉಸಳಿ ತಿಂದರೋಗದು ಈಚೆ ಪೂರ್ಣ ದ್ರಾಕ್ಷಿ ಅಂದುರ ನಮಗೆ ದ್ರಾಕ್ಷಿ ಅಂದುರ ನಮಗೆ ದ್ರಾಕ್ಷಿ ಅಂದುರ ನಮಗೆ ದ್ರಾಕ್ಷಿ ಅಂದುರ ಎಸಳ ಬಾಜ ಶಂಕರ ಪೋಳಿ ಎಸಳ ಬಾಜ ಶಂಕರ ಪೋಳಿ ವಡ ದೋಸು ಕಡಲಿಯ ಉಸಳಿ ವಡ ದೋಸು ಕಡಲಿಯ ಉಸಳಿ ತಿಂದರೋಗದು ಈಚೆಯ ಪೂರ್ಣ ದ್ರಾಕ್ಷಿ ನಮಗೆ ದ್ರಾಕ್ಷಿ ಅಂದುರ, ನಮಗೆ ದ್ರಾಕ್ಷಿ ಅಂದುರ, ನಮಗೆ ದ್ರಾಕ್ಷಿ ಅಂದುರ. ಹಳಸಿನ ಹಣ್ಣು ಮಾಯಿ ನಣ್ಣು, ಹಳಸಿನ ಹಣ್ಣು ಮಾಯಿ ನಣ್ಣು, ಸೀತ ಪಟಳ ದಾಳಿಂಬ್ರದಣ್ಣು, ಸೀತ ಪಟಳ ದಾಳಿಂಬ್ರದಣ್ಣು. ತಿಂದರೋಗದು ಇಚ್ಛೆಯ ಪೂರ್ಣ ದ್ರಾಕ್ಷಿ ಅಂದುರ, ನಮಗೆ ದ್ರಾಕ್ಷಿ ಅಂದುರ, ನಮಗೆ ದ್ರಾಕ್ಷಿ ಅಂದುರ, ನಮಗೆ ದ್ರಾಕ್ಷಿ ಅಂದುರ. ಹಳಸಿನ ಹಣ್ಣು ಮಾವಿ ನಣ್ಣು, ಹಳಸಿನ ಹಣ್ಣು ಮಾವಿ ನಣ್ಣು, ಸೀತ ಪತಳ ದಾಳಿಂಬ್ರದಣ್ಣು, ಸೀತ ಪತಳ ದಾಳಿಂಬ್ರದಣ್ಣು. ತಿಂದರೋಗದು ಇಚ್ಛೆಯ ಪೂರ್ಣ ದ್ರಾಕ್ಷಿ ಅಂದುರ, ನಮಗೆ ದ್ರಾಕ್ಷಿ ಅಂದುರ, ನಮಗೆ ದ್ರಾಕ್ಷಿ ಅಂಜುರ, ನಮಗೆ ದ್ರಾಕ್ಷಿ ಅಂಜುರ. ನಮ್ಮ ವಾಟಿ ನಮಗೆ ಬಾರ, ನಮ್ಮ ವಾಟಿ ನಮಗೆ ಬಾರ, ತರಸಿಕೊಳ್ಳರಿ ಕೂಲಿಯ ನೀರ, ತರಸಿಕೊಳ್ಳರಿ ಕೂಲಿಯ ನೀರ, ಗಂಡಗದಡಿ ಮಲಗೈ ದೂರ ಹಾಸಿಗೆ ಬಾರ್ಬರ, ಗಂಡ ಹಾಸಿಗೆ ಬಾರ್ಬರ, ಗಂಡ ಹಾಸಿಗೆ ಬಾರ್ಬರ, ಗಂಡ ಹಾಸಿಗೆ ಬಾರ್ಬರ. ನಮ್ಮ ವಾಟಿ ನಮಗೆ ಬಾರ, ನಮ್ಮ ವಾಟಿ ನಮಗೆ ಬಾರ, ತರಸಿಕೊಳ್ಳರಿ ಕೂಲಿಯ ನೀರ, ತರಸಿಕೊಳ್ಳರಿ ಕೂಲಿಯ ನೀರ, ಗಂಡಗ ತಡಿ ಮಲಗರಿ ದೂರ ಹಾಸಿಗೆ ಬಾರ್ಬರ, ಗಂಡ ಹಾಸಿಗೆ ಬಾರ್ಬರ, ಗಂಡ ಹಾಸಿಗೆ ಬಾರ್ಬರ, ಗಂಡ ಹಾಸಿಗೆ ಬಾರ್ಬರ. ಸ್ವನ್ನ ನಮ್ಮ ನಪುರ ಹೂವಿನ ಬಾಜರದಾಗ, ನಿನ್ನೆ ಬಂದವ ರೇ ವರ ಹಾರ ಸೋಭಾನವ, ನಿನ್ನೆ ಬಂದವ ರೇ ವರ ಹಾರ ಸೋಭಾನವ, ನಿನ್ನೆ ನಿನ್ನೆ ಬಂದವ ರೇವರ ಹಾರ ಸೋಭಾನವ, ನಿನ್ನ ಬಂದವರ ಇವರ ಅಣ್ಣಯ್ಯ, ಎಣ್ಣ ಬೇಡುತ್ತಲೆ ಬಂದಾರೇವರ ಸೋಭಾನವ, ಎಣ್ಣ ಬೇಡುತ್ತಲೆ ಬಂದಾರೇವರ ಸೋಭಾನವ, ಎಣ್ಣ ಬೇಡುತ್ತಲೆ ಬಂದಾರೇವರ ಸೋಭಾನವ, ಎಣ್ಣ ಬೇಡುತ್ತಲೆ ಬಂದಾರೇವರ ಸೋಭಾನವ. ಎಣ್ಣನ ಕೊಡತೀನಿ ಬಣ್ಣದ ಗವರೆಯ, ಎಣ್ಣೆಗೆ ಮಸ್ತ ಕತೆರೆ ಸೋಭಾನವ, ಎಣ್ಣೆಗೆ ಮಸ್ತ ಕತೆರೆ ಸೋಭಾನವ, ಎಣ್ಣೆಗೆ ಮಸ್ತ ಕತೆರೆ ಸೋಭಾನವ. ಗಾದಿ ಶಾಲವ ಕೊಡಲಿಲ್ಲ ವಾರ ಶೋಭಾನವ ಗಾದಿ ಶಾಲವ ಕೊಡಲಿಲ್ಲ ವಾರ ಶೋಭಾನವ ಗಾದಿ ಶಾಲವ ಕೊಡಲಿಲ್ಲ ವಾರ ಶೋಭಾನವ ಮಿತ್ರಿ ನಿನ್ನ ತಾವ